ಪೇಟ್ ಸಿಟಿ ಸ್ಕ್ಯಾನ್ ಯೂಸ್ ಮಾಡಲಾಗುತ್ತದೆ. ಸಿದ್ಧಿವಿನಾಯಕ್ ಕ್ಯಾನ್ಸರ್ ಹಾಸ್ಪಿಟಲ್, ಸಾಂಗ್ಲಿ ರೋಡ್, ಮೀರಜ್. ಕಾಲ್ 9423480077. ಷರತ್ತುಗಳು ಅನ್ವಯ. ನಮಸ್ಕಾರ, ನಾನು ಸುನೀಲ್ ಜೋಶಿ. ಎಲ್ಲ ಮತದಾರ ಬಾಂಧವರೇ, ನೀವು ಎಲ್ಲೇ ಇರಲಿ, ಏನೇ ಮಾಡ್ಲಿ, 10th ಮೇ ಎಂದು ಗದಗಿಗೆ ಬಂದು ವೋಟ್ ಮಾಡಬೇಕು. ಯಾಕಂದ್ರೆ ನಮ್ಮ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡುವುದು ನಮ್ಮ ಕೈಯಲ್ಲಿದೆ. ಈ ಹಬ್ಬದಲ್ಲಿ ಎಲ್ಲರೂ ರೆಸ್ಪಾನ್ಸಿಬಿಲಿಟಿ ತಗೊಂಡು ಭಾಗವಹಿಸಬೇಕು. ಭಾಗವಹಿಸೋಣ, ಬನ್ನಿ, ನಾನು ಬರ್ತೀನಿ. ಪ್ರಜಾಪ್ರಭುತ್ವವನ್ನು ಬಲಪಡಿಸೋಣ. ಗದಗ ಜಿಲ್ಲೆಯ ಸ್ವೀಪ್ ಸಮಿತಿಯ ಪರವಾಗಿ ಧನ್ಯವಾದಗಳು. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀ ಕ್ಷೇತ್ರದ ಶ್ರೀ ಗುರು ಪರದೇಶಿ ಕೇಂದ್ರ ಸ್ವಾಮೀಜಿಯವರ ಅನಾಥಾಲಯ ಮತ್ತು ಅನಾಥ ಮಕ್ಕಳ ಕುಟೀರದಲ್ಲಿ 1 PUCವರೆಗೆ ವಿದ್ಯಾಭ್ಯಾಸ ಮಾಡಲು ಉಚಿತ ಶಿಕ್ಷಣ ಹಾಗೂ ಊಟ ವಸತಿ ವ್ಯವಸ್ಥೆ ಇದೆ. ಬಡತನದ ಹಿನ್ನೆಲೆಯ ಪೋಷಕರು ಮಕ್ಕಳನ್ನು ಸೇರಿಸಲು ಸಂಪರ್ಕಿಸಿ 9972622390 ಅಥವಾ 9845454395. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಕೆಲವರೇ ಇಂದಿನ ಕೃಷಿ ರಂಗದಲ್ಲಿ ಈಗ ಕೃಷಿಯಲ್ಲಿನ ಅನುಭವಗಳ ಕುರಿತು ಗಿರೀಶ್ ಪಾಟೀಲ್ ಅವರೊಂದಿಗಿನ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಿದ್ದಾರೆ ಎಚ್ಬಿ ರಾಮಡಿಗೆಯವರು. ರೈತ ಬಾಂಧವರೇ, ಈಗ ನಮ್ಮ ಜೊತೆಯಲ್ಲಿ ಗಿರೀಶ್ ಕೃಷ್ಣಗೌಡ ಪಾಟೀಲ್ ಅವರಿದ್ದಾರೆ. ಇವರು ಬೆಳಗಾವಿ ಜಿಲ್ಲೆಯ ಯರಗಟ್ಟಿಯವರು, ಈಗ ಯರಗಟ್ಟಿ ತಾಲೂಕು ಪ್ರದೇಶ ಕೂಡ. ಅವರು ತಂದೆಯವರ ಕಾಲದಿಂದನೂ ಕೂಡ ಲ್ಯಾಂಡ್ ಲಾರ್ಡ್ ಅಂತಾರಲ್ಲ, ಸಾಕಷ್ಟು ಭೂಮಿಯನ್ನು ಹೊಂದಿದಂಥ ಒಡೆಯರು. ಗಿರೀಶ್ ಕೂಡ ಕೃಷಿಯಲ್ಲಿ ಅನೇಕ ಮಜಲುಗಳನ್ನು ಕಂಡಂಥವರು. ಮುಂಚೆ ನೀರಾವರಿ ಇರಲಿಲ್ಲ, ಆನಂತರ ನೀರಾವರಿ ಆಯಿತು. ಮುಂಚೆ ತೋಟ ಇರಲಿಲ್ಲ, ಆಮೇಲೆ ತೋಟ ಆಯಿತು. ಆವಾಗ ಏಕ ಬೆಳೆ ಇತ್ತು, ಆನಂತರ ಬೆಳೆ ವೈವಿಧ್ಯತೆ ಬಂತು. ಇವೆಲ್ಲವನ್ನು ಕೂಡ ನೋಡ್ಕೊತ ಬೆಳೆದವರು. ಇವತ್ತು ಅವರು ಸ್ವತಃ ತಾವು ಶ್ರಮ ಹಾಕಿ ಕೃಷಿ ಮಾಡ್ತಕ್ಕಂಥವರು. ಮತ್ತು ಎಷ್ಟು ಸರಳವಾಗಿ ಕೃಷಿ ಮಾಡಲಿಕ್ಕೆ ಸಾಧ್ಯ, ನಮ್ಮ ಆಳು ಕಾಳು ಅಲ್ಲಿ ಇರುವಂಥ ಭೂಮಿ, ಮತ್ತು ನೀರಾವರಿ ವ್ಯವಸ್ಥೆ, ನೈಸರ್ಗಿಕ ಸಂಪನ್ಮೂಲ, ಅವು ಎಲ್ಲವನ್ನು ಕೂಡ ತಿಳ್ಕೊಂಡು ಕೃಷಿ ಮಾಡ್ತಾಯಿದ್ದಾರೆ. ಹೇಗೆ ಮಾಡ್ತಾಯಿದ್ದಾರೆ ಗಿರೀಶ್ ಕೇಳೋಣ. ನಮಸ್ಕಾರ ಗಿರೀಶ್ ಅವರೇ. ನಮಸ್ಕಾರ. ತಾವು ಕೃಷಿಯನ್ನು ತಂದೆಯವ್ರ ಕಾಲದಿಂದ ನೋಡ್ಕೋಂತ ಬೆಳೆದಿದ್ರಿ, ಹೇಗಿತ್ತು ಅಪ್ಪನ ಕಾಲದಲ್ಲಿ? ನಮ್ಮದು ಮೊದಲಿಂದನೂ ಕೃಷಿ ಕುಟುಂಬ, ಆದರೆ ನಮ್ಮ ತಂದೆಯವರು ಧಾರವಾಡದಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪದವಿ ಪಡೆದು ಮತ್ತು ಇಲ್ಲೇ ಕೃಷಿಕರ ಸಹಾಯಕರಾಗಿ ಕೃಷಿ ನಿರ್ದೇಶಕರಾಗಿ ಕೆಲಸ ಮಾಡಿದವರು. ನಮ್ದು ಮೂಲತಃ ಬಿಜಾಪುರ ಡಿಸ್ಟಿಕ್, ಅಲ್ಲಿ ಸಾವಿರಾರು ಎಕರೆಗಟ್ಟಲೆ ಜಮೀನುಗಳಿದ್ದು, ಆದರೆ ನಮ್ಮ ತಂದೆಯವರಿಗೆ ಯರಗಟ್ಟಿಯಲ್ಲಿ ದತ್ತಕ ಆಸ್ತಿ ಬಂದದ್ರಿಂದ ಯರಗಟ್ಟಿಗೆ ಬರಬೇಕಾಯಿತು. ಜಮೀನುಗಳು ಜಾಸ್ತಿ ಇರುವುದರಿಂದ ಇದು ನೌಕರಿಯನ್ನು ಬಿಟ್ಟುಬಿಟ್ರು, ರಾಜೀನಾಮೆ ಕೊಟ್ಟು ತೋಟ ಮಾಡ್ಲಿಕ್ಕಂತ ಯರಗಟ್ಟಿಗೆ ಹೋದ್ರು. ಅವ್ವ ಕೂಡ ಲಾಯರ್, ನಮ್ಮ ತಾಯಿಯವರು ಕಾನೂನು ಪದವಿದ್ದಾರೆ. ಅವ್ರು ರೈತ, ಅವರು ಎಲ್ಲರೂ ಇಬ್ಬರು ಸೇರಿ ಯರಗಟ್ಟಿಗೆ ಜಮೀನನ್ನು ನೋಡ್ಕೊಳ್ಳಿಕ್ಕೆ ಅಥವಾ ಇದು ಕೋರ್ಟ್ ಇದರಿಂದ ಬಂದಿದ್ದ ಜಮೀನನ್ನು ಡೆವಲಪ್ ಮಾಡಬೇಕು ಅಥವಾ ಎಷ್ಟೊಂದು ಆಸ್ತಿ ಇರೋದ್ರಿಂದ ಅವನ್ನ ನಿರ್ವಹಣೆ ಕಷ್ಟ ಆಗ್ತಿತ್ತು. ಅದ್ರ ಸಲುವಾಗಿ ಅವ್ರು ರಾಜೀನಾಮೆ ಕೊಟ್ಟು ಅವರು ಕೃಷಿ ಮಾಡ್ಲಿಕ್ಕಂತಾನೆ ಯರಗಟ್ಟಿಗೆ ಹೋದ್ರು. ಆಸ್ತಿಯ ಹಕ್ಕು ಪತ್ರ ಎಲ್ಲ ನೋಡ್ಕೊಳ್ಳಿಕ್ಕೆ 1968 ಇದು, ಆಮೇಲೆ 1973 ಪ್ರಪ್ರಥಮ ಬಾರಿಗೆ ಬೆಳಗಾವಿ ಡಿಸ್ಟಿಕ್ಕಲ್ಲಿ ಬೋರ್ವೆಲ್ ಕೊರೆಸಿದ್ರು ಅವರು. ಆವಾಗ ಗುಜರಾತಿಂದ ಅದನ್ನು ಬೋರ್ವೆಲ್ ಕೊರೆಯುವ ಮಷೀನ್ ಬಂದು 6 ಅದಕ್ಕೆ ಪಾಳೆ ಹಚ್ಚಿ ಅಡ್ವಾನ್ಸ್ ಆಗಿ ಇದು ದುಡ್ಡು ತುಂಬಿ ಅದನ್ನು ಬೋರ್ವೆಲ್ ಕೊರೆಸ್ಬೇಕಾಯಿತು. ಆವಾಗ ಇನ್ನೂ ದುಡ್ಡಿನ ಚಲಾವಣೆ ಇರಲಿಲ್ಲ ಅಲ್ಲಿ ಊರಲ್ಲಿ, ಇನ್ನೂ ಜೋಳದ ಬದಲಾವಣೆಯಿಂದನೇ ಕೃಷಿ ನಡೀತಾ ಇತ್ತು. ನಾನು ನನ್ನ ಬಾರ್ಟರ್ ಸಿಸ್ಟಮ್ ಅಂತಾರೆ, ಬಾರ್ಟರ್ ಸಿಸ್ಟಮ್, ಒಂದು ವಸ್ತು ಕೊಟ್ಟು ಇನ್ನೊಂದು ವಸ್ತು ತಗೊಳ್ಳೋದು, ಏನೋ ನಮಗೆ ಕಿರಾಣಿ ಅಥವಾ ಏನೋ ಬೇಕಾದರೂ ಅದಕ್ಕೂ ಜೋಳನ ಕೊಡಬೇಕಿತ್ತು, ಆಳು ಕಾಳುಗಳಿಗಿರೋನು ಜೋಳನ ಕೊಡಬೇಕಿತ್ತು. ಆವಾಗ ನಮ್ಮದು 6 ಕಮಟ. 73 ಅಂದ್ರೆ 73 ನೀವು ಹುಟ್ಟಿದ್ದು? 73 ನಾನು ಹುಟ್ಟಿದ್ದು. 73 ಅಜ್ಜನಿಂದ ಕೃಷಿ ಕುಟುಂಬನೇ ನಮ್ದು. ಅಜ್ಜ ಸಾವಿರಾರು ಕೂರಿಗೆ ಆಸೆವಂತರು, ಬಿದ್ರಿ ಅಂತ ಎಂಟಪ್ಪ ಬಿದ್ರಿ ಅಂತ ಹೇಳಿ. ಯರಗಟ್ಟಿಯೊಳಗೆ ಎಷ್ಟು ಜಮೀನು ನಿಮ್ಮ? ಇವಾಗ ಸದ್ಯ 1 ಅಂತ ಹೇಳಿ, ಅವಾಗ ಯರಗಟ್ಟಿಯಲ್ಲೂ 200-300 ಎಕರೆ ಜಮೀನು ಬಂದಿತ್ತು ನಮಗೆ. ಬಟ್ ಈ ಕಾನೂನಿನ ಇದು ಆಮೇಲೆ ಟೆನೆನ್ಸಿ ಆಕ್ಟ್ ಪ್ರಕಾರ ಅಥವಾ ಒಬ್ಬರಿಗೆ ಒಂದೇ ಯೂನಿಟ್ ಇರಬೇಕಂತ ಹೇಳಿ ನಮಗೆ ಅವಾಗ 54 ಎಕರೆ ಜಮೀನು ಉಳ್ಕೊಂತು ಉಳ್ಕಿದ್ದೆಲ್ಲ ಹಂಚಿದ್ರೆ ಅದೆಲ್ಲ ಅದು ಏನು ಗೌರ್ಮೆಂಟ್ಗೆ ಅಷ್ಟು ಹೋಯ್ತು ಅಥವಾ ಮಾರದ ಅಷ್ಟಾಯ್ತು ಅಥವಾ ಖುಷಿಯಿಂದ ಬಿಟ್ಕೊಟ್ರ ನೆನಪಿದೆಯಾ ನಿಮಗೆ? ನನಗೆ ನೆನಪಿಲ್ಲ, ಬಟ್ ಅವ ಹೇಳ್ತಾ ಇದ್ರು. ನನಗೆ ನೆನಪಿದ್ದದ್ದು ಒಂದು 8 ಎಕರೆ 1985 ಅಲ್ಲಿನ ಪರಭಾರಿಯಾಗಿ ಮಾಡಿದ್ದು. ಹೌದು, ಅದು ನಮ್ಮಮ್ಮ ಅಜ್ಜಿಯವ್ರ ಹೆಸರಲ್ಲೇ ಇದು ಮಾಡಿದ್ರು. ಮತ್ತೆ ತಿರ್ಗಿ ಅದನ್ನು 54 ಎಕರೆ ಮಾತ್ರ ಇರಬೇಕಂತ ಹೇಳಿ 54 ಎಕರೆ ಮಾತ್ರ. ನೀರಾವರಿ ಮಾಡ್ಕೊಂಡ್ಮೇಲೆ ಯಾವ ಬೆಳೆ ಬಂತು? ನೀರಾವರಿ ಮಾಡಿದ್ಮೇಲೆ ಮೊದಲು ತೆಂಗ ತೋಟ ಅಂದರೆ ಮೊದಲು ಏನಂತಾರೆ ಅದಕ್ಕೆ ಒಣ ಬೇಸಾಯ ಅಥವಾ ನಮ್ಮ ಕಡೆ ಅಂತ ಒಣ ಬೇಸಾಯ ಅಂತೀವಿ. ಅದು ಇದ್ದದ್ದು ಮತ್ತು ತೋಟ ಅಂದಮೇಲೆ ನೀರು ಅಂದಮೇಲೆ ನೀರಾವರಿ ತೋಟ ಅಂತ ಹೇಳಿದ್ರು. ತೋಟ ಅಂದಮೇಲೆ ಹಣ್ಣು ಇರಬೇಕು ಅಂತ ನಮ್ಮ ತಂದೆಯವರ ಒಂದು ಇದು, ಹಣ್ಣು ಹಂಪ್ಲ ಅಥವಾ ತರಕಾರಿ ಇವೆಲ್ಲ ಬೆಳೆಗಳಿಗಿರಬೇಕು ಅಂದರೆ ಅದು ತೋಟ, ಇಲ್ಲಾಂದ್ರೆ ಅದು ಕೃಷಿ ಭೂಮಿ ಅಷ್ಟೇ ಆಗುತ್ತೆ ಅದಂತೇಳಿ ಮೊದಲು ಪ್ರಪ್ರಥಮವಾಗಿ ಇಲ್ಲಿ ತೆಂಗಿನ ಗಿಡ ಸುಮಾರು 200 ತೆಂಗಿನ ಗಿಡಗಳನ್ನು ನೆಟ್ಟಿದ್ರು. ಅಂದ್ರೆ ಬದುವಿಗೆ ಹಾಕಿದ್ರು ಅಥವಾ ಮಧ್ಯ ಎಲ್ಲ ಕಡೆ ಒಂದೊಂದು 2 ಎಕರೆದು ಪ್ಲಾಟ್ ಮಾಡಿ ಅದರಲ್ಲಿ ತೆಂಗನ್ನ ಹಾಕಿದ್ರು. ಅದು ಮಸಾರಿ ಭೂಮಿ, ಊರಿಗೆ ಹತ್ತಿರ ಇರುವಂತ ಒಂದು ಜಮೀನನ್ನು ಅವರು ಸೆಲೆಕ್ಟ್ ಮಾಡಿ ಅದರಲ್ಲಿ ಬೋರ್ವೆಲ್ ಕೊರಿಸಿ ವಿದ್ಯುತ್ತನ್ನು ನಮ್ಮ ಊರಿಗೆ ಅವಾಗ ವಿದ್ಯುತ್ತನ್ನು ಇರಲಿಲ್ಲ. ಸುಮಾರು 35 ಕಿಲೋಮೀಟರ್ ಆ ಕಡೆ ಇರುವ ಸವದತ್ತಿ ತಾಲೂಕು ಪ್ರದೇಶದಿಂದ ಅಲ್ಲಿಂದ ಎಲೆಕ್ಟ್ರಿಸಿಟಿ ನಮ್ಮ ಮರಳ ತೋಟಕ್ಕೆ ಬಂದಿದ್ದು, ಆಮೇಲೆ ನಮ್ಮ ಊರಿಗೆ ಬಂದಿದ್ದು. ಅಂದ್ರೆ ನಿಮ್ಮ ತಂದೆಯವ್ರ ಪ್ರಯತ್ನದಿಂದ ನಿಮ್ಮ ತೋಟಕ್ಕೆ ಫಸ್ಟ್ ಬಂತು. ಬೋರ್ವೆಲ್ ಅಂದ್ರೆ ಇಷ್ಟು ಪರಿಸ್ಥಿತಿಯಲ್ಲಿ ಕೆಟ್ಟದಾಗಿತ್ತು ಅಂದ್ರೆ ಒಂದು ಬಾವಿನೂ ಇರಲಿಲ್ಲ ಇಲ್ಲಿ. ಸಾಕಷ್ಟು ರೈತರು ದೊಡ್ಡ ದೇಶಪಾಂಡರು ಅಥವಾ ದೊಡ್ಡ ರೈತರು ಸಾಕಷ್ಟು ಪರಿಶ್ರಮ ಪಟ್ಟಿದ್ರಿ. 100 120 ಮಾತ್ರ ಅವರಿಗೆ ಇದು ಆಗಿತ್ತು. ಅದಕ್ಕಿಂತ ಕೆಳಗಡೆ ಅವರಿಗೆ ನೀರಿನ ಇದು ಸಿಕ್ಕಿದ್ದಿಲ್ಲ, ಸೆಲೆ ಇರಲಿಲ್ಲ ಆಮೇಲೆ ಯಾವುದು ಎಲ್ಲ ಹಾಳು ಬಾವಿಗಳೇ ಇದ್ದವು. ಇವರು ಅದನ್ನು ಅಡ್ವಾನ್ಸ್ ಟೆಕ್ನಾಲಜಿ ಅಲ್ಲಿ ಗುಜರಾತಿಂದ ಕರ್ಕೊಂಬಂದು ಅದನ್ನು 3 ದಿವಸಗಟ್ಟಲೆ ಆಗ ಕೇವಲ 200 ಬೋರ್ವೆಲ್ ಕೊರ್ಸಕ್ಕೆ 3 ದಿವಸ ಅದನ್ನು ತಗೊಂಡು ಅವಾಗ ಊರವರ ಎಲ್ಲ ವಿರೋಧದ ನಡುವೆ ಅಥವಾ ಇಷ್ಟು 6 ಪೈಪಲ್ಲಿ ನೀರು ಹೆಂಗೆ ಬರುತ್ತೆ ಅಥವಾ ಅದು ಬಂದದ್ದು 12 ಅದು ಹೆಂಗೆ ಸಿಗುತ್ತೆ ಅದು ಹೆಂಗೆ ಸಾಲುತ್ತೆ ಹಿಂದೆ ಮುಂದೆ ಮಾತಾಡ್ಕೊಂಡ್ರೆ. ಹಾಂ, ಇದನ್ನೆಲ್ಲ ಮಾಡಿದರೆ ಅವರು ಛಲ ಬಿಡಲ್ದೆ ಅದನ್ನು. ಇವರು ತಜ್ಞರಲ್ಲ, ಕೃಷಿ ಪಂಡಿತರು, ಅದು ಅವ್ರಿಗೆ ಅವರು ವಿಜ್ಞಾನದ ಮೇಲೆ ಭರವಸೆ ಇತ್ತು. ಅದಕ್ಕೆ ಅವರು ಅದನ್ನು ಎಕ್ಸಿಕ್ಯೂಟ್ ಮಾಡಿ ನೀರಾವರಿಯನ್ನು ಸ್ಟಾರ್ಟ್ ಮಾಡಿ. ಈಗ 100 ಜನ ಮಾಡ್ಕೊಂಡಿರ್ತಾರೆ ಆ ರೀತಿ. ಇವಾಗ ನಮ್ಮದೇ ಅವಾಗಿಂದ ಒಂದು ಬೋರ್ವೆಲ್ ಇನ್ನೂವರೆಗೆ ಅದೇ ಉಳ್ಕೊಂಡಿದೆ. ಬಟ್ ಈಗ ಪ್ರತಿಯೊಬ್ಬ ರೈತರಿಗೂ 5-6 ಬೋರ್ವೆಲ್ಗಳನ್ನು ಕೊರೆಸಿ ನೀರಾವರಿಯನ್ನು ಈಗ 1200 ವರೆಗೂ ಹೊಂಟಿದ್ದಾರೆ. ಓಕೆ, ನೀವು ಒಂದು ವಯಸ್ಸಿಗೆ ಬಂದಮೇಲೆ ಕೃಷಿಯೊಳಗೆ ತೊಡಕೊಂಡ್ರಲ್ಲ, ಅವಾಗ ಏನು ಮಾಡಿದ್ರಿ, ಹೇಗಿತ್ತು, ಏನು ಬದಲಾವಣೆ ಆಯಿತು? ಅದು ಒಂದು ಇತಿಹಾಸನೇ ಸರ. ಅವಾಗೇನಾಯಿತು, ನಾನು ಹೋಗಬೇಕಂತ ಅಲ್ಲಿ ಕೃಷಿಗೆ ಹೋಗಲಿಲ್ಲ. ನಾನು ಇಲ್ಲೇ ನನ್ನ ಶಿಕ್ಷಣದನ್ನು ಧಾರವಾಡದಲ್ಲೇ ಕಂಟಿನ್ಯೂ ಮಾಡ್ತಾಯಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ 16 ವಯಸ್ಸಿಗೆ ನಮ್ಮ ತಂದೆಯವರು ಅಗಲಿದರು. ಸೊ ಅದನ್ನು ಆಸ್ತಿ ಮತ್ತು ಇಲ್ಲಿ ಧಾರವಾಡದ ನನ್ನ ಸಹೋದರರಿಬ್ಬರು ಅವ್ರ ಎಜುಕೇಷನ್ನು ನನ್ನ ಎಜುಕೇಷನ್ನು ಅಥವಾ ಇದನ್ನು ಮಾಡೋ ಸಲುವಾಗಿ ಧಾರವಾಡ ಮತ್ತು ಎರಗಟ್ಟಿ ನಡುವೆ ಓಡಾಡೋದು. ಮತ್ತು ಅವರು ಸ್ವಲ್ಪ ಒಂದು ಅದಕ್ಕಿಂತ ಮುಂಚೆ ಅವರು ಒಂದು 7-8 ದ್ರಾಕ್ಷಿ ಬೆಳೆಯನ್ನು ಪ್ರಯತ್ನ ಮಾಡಿದರೆ ಅಲ್ಲಿ ದ್ರಾಕ್ಷಿ ಬೆಳೆಯನ್ನು ಪ್ರಯತ್ನ ಮಾಡೋದ್ರಿಂದ ನಮ್ಮ ಜಮೀನು ಅದಕ್ಕೆ ಸೂಕ್ತವಾಗಿರಲಿಲ್ಲ. ಅದು ಯಾಕೆ ಅವರಿಗೆ ಇದು ಆಯಿತು ಏನೋ ಗೊತ್ತಿಲ್ಲ. ಅತಿ ಫಲವತ್ತತೆಯ ಭೂಮಿ ನಮ್ಮದು, ಹಿಂಗಾಗಿ ಅದು ದ್ರಾಕ್ಷಿ ಬೆಳೆ ಸಾರಜನಕದ ಅತಿಶಯದಿಂದಾಗಿ ಅದು ಏನು ಬೆಳವಣಿಗೆ ಜಾಸ್ತಿ ಆಗ್ತಿತ್ತು. ಓಕೆ ಓಕೆ. ದ್ರಾಕ್ಷಿಗೆ ಕೆಲವೊಂದು ಸಮಯದಲ್ಲಿ ಅದು ಗ್ರೋತ್ ಕಂಟ್ರೋಲ್ ಮಾಡಬೇಕಾಗ್ತದೆ. ನೀರು ಕೊಡಬಾರ್ದು ಅಥವಾ ಇದನ್ನು ಮಾಡಬಾರ್ದು. ನಮ್ಮ ಮೇಲ್ಮಟ್ಟದ ಭೂಮಿಯಲ್ಲಿ ಭತ್ತ ಬೆಳೀತಿದ್ರು, ಕೆರೆ ನೀರಾವರಿಯಿಂದ. ಹಿಂಗಾಗಿ ಅದು ಸ್ವಲ್ಪ ಟೆಕ್ನಿಕಲಿ ಹಾಡ್ಕೊಂತಿತ್ತು, ಇದಾಗೆ ಅದು ದ್ರಾಕ್ಷಿ ಫೇಲ್ ಆಯಿತು. ಅದರದ್ದು ಸಾಲ ಇದು ಎಲ್ಲ ಕೂಡಿ ನನಗೆ ಒಂದು ಸ್ವಲ್ಪ ಆಗ ಆ ಮೊಮೆಂಟಲ್ಲಿ ಒಂಥರ ಜವಾಬ್ದಾರಿ ಇವೆಲ್ಲ ಸಾಮಾಜಿಕ ಜವಾಬ್ದಾರಿ ಆರ್ಥಿಕ ಜವಾಬ್ದಾರಿ ಎಲ್ಲ ಬಿದ್ದು ಒಂದು ಪಾಠ ಕಲ್ಕೊಂಡ್ರೆ ಅವಾಗ ಅವಾಗಿಂದ ಸ್ಟಾರ್ಟ್ ಮಾಡಿದೆ. ಪ್ರಪ್ರಥಮವಾಗಿ ನಾವು ಎರಗಟ್ಟಿಯಲ್ಲಿ ನಮ್ಮ ಇದನ್ನು ಬೆಳೆಗಳನ್ನು ತಂದದ್ದು ನಾವು ಈ ಸುಧಾರಿತ ಬೀಜಗಳನ್ನಾಗಲಿ ಹೆಣ್ಣು ಗಂಡು ಅದನ್ನು ಕ್ರಾಸ್ ಮಾಡಿ ಸಂಕರಣ ಮಾಡೋದಾಗಲಿ ಅಥವಾ ಹತ್ತಿ ಈರುಳ್ಳಿ ಹೌದು ವರಲಕ್ಷ್ಮಿ ಹತ್ತಿ ಡಿ ಸಿ ಎಚ್ ಹತ್ತಿ ಎಲ್ ಆರ್ ಎ 104 ಮುಂತಾದ ಬೆಳೆಗಳನ್ನು ಕಬ್ಬನ್ನು ನಾವು ಫಸ್ಟ್ ಪ್ರಪ್ರಥಮ ಬರಿಗೆ ಎರಗಟ್ಟಿಗೆ ಅಲ್ಲಿಂದ ಇಲ್ಲಿವರೆಗೂ ಏನೇ ಹೊಸದು ಕೃಷಿಯಲ್ಲಿ ಹೊಸದು ಮಾಡಬೇಕಾದ್ರೆ ನಮ್ಮ ಮನೆತನದ ಒಂದು ಇದು ರೀ ನಮಗೆ ಅದನ್ನ ರಿಸ್ಕ್ ತೊಗೊಳ್ಳೋದು ಅಥವಾ ಟ್ರೈ ಮಾಡೋದು ಒಂದು ಒಂಥರ ಇದು ಇತ್ತು. ಅಂದರೆ ಮನೆಯೊಳಗೆ ಒಂದು ಹೊಸ ತಂತ್ರಜ್ಞಾನವನ್ನು ಪರಿಚಯ ಮಾಡಬೇಕು ಅಂದರೆ ಅದ್ರ ಬಗ್ಗೆ ಜ್ಞಾನ ಇತ್ತು, ದುಡ್ಡು ಇತ್ತು, ಆಸ್ತಿ ಇತ್ತು, ಪ್ರಯೋಗ ಮಾಡಲಿಕ್ಕೂ ಕೂಡ ಮನಸ್ಸಿತ್ತು, ಇಷ್ಟೆಲ್ಲಾನು ಮಾಡಿದ್ರಿ ಅಲ್ವಾ. ಆ ನಂತರ ನೀವು ಬೆಳೆಯನ್ನು ಬದಲಾವಣೆ ಮಾಡ್ಕೊಂತ ಬಂದ್ರಿ. ಅಂದರೆ ಯಾವುದೇ ಪ್ರಯೋಗ ಸಕ್ಸಸ್ ಆಗುತ್ತೆ ಅಂತೇನಿಲ್ಲ, ಒಂದೊಂದು ಟೈಮ್ನಾಗ ಫೇಲ್ ಆಗುತ್ತೆ ಅಥವಾ ನಮ್ಮಲ್ಲಿ ಏನೋ ತಪ್ಪಾಗಿರ್ಬೋದು, ಹಿಂಗೆಲ್ಲನೂ ಇರುತ್ತೆ. ಅದರಿಂದ ಪಾಠ ಕಲಿತು ಮುಂದೆ ವರೆದಿದ್ದು ಹೇಗೆ ಸರ್? ಮೊದಲು ವಿಚಾರ ಅಂತೂ ಈ ಇದು ಗುಣಾಕಾರ ಭಾಗಾಕಾರ ಇದನ್ನ ಇಷ್ಟು ಹಾಕಿದ್ರೆ ಇಷ್ಟು ಬರುತ್ತೆ ಅಂತ ಎಲ್ಲ ಎಲ್ಲ ರೈತರದ್ದು ಅಥವಾ ನನ್ನ ಅಥವಾ ನಂದು ಅಷ್ಟಂತೂ ಗೊತ್ತಿಲ್ಲ. ಇಷ್ಟು ಬೀಜ ಹಾಕಿದರೆ ಇಷ್ಟು ಇದು ಬರುತ್ತೆ, ಬೆಳೆ ಬರುತ್ತೆ, ಅದಕ್ಕೆ ಇಷ್ಟು ರೇಟ್ ಸಿಗುತ್ತೆ ಅಷ್ಟು ಅಂತೇಳಿ ಲೆಕ್ಕಾಚಾರ ಹಾಕು ಅಂತಲೇ ಬರ್ತಿದ್ದು. ಬಟ್ ಕೃಷಿಯಲ್ಲಿ ಅದು ಅಷ್ಟು ಎಕ್ಯುರೇಸಿಯಾಗಿ ಆಗೋದಲ್ಲ. ನಾವು ಅಂದ್ಕೊಂಡದ್ದು ಒಂದಾಗಿರ್ತೈತೆ ಅಥವಾ ಹವಾಮಾನ ವೈಪರೀತ್ಯ ಆಗ್ಬೋದು ಅಥವಾ ಬೆಲೆ ವೈಪರೀತ್ಯ ಆಗ್ಬೋದು ಅಥವಾ ನೀರಾವರಿ ವಿದ್ಯುತ್ ಸಮಸ್ಯೆ ಆಳು ಕಾಳಿನ ಸಮಸ್ಯೆ ಕೆಲವೊಂದು ಸಾರಿ ವಿಪರೀತ ಹೆಚ್ಚಿನ ಬೆಳೆ ಬೆಳೆದೂ ನುಕ್ಸಾನ ಆದ ಸಾಧ್ಯತೆ ಸಾಧ್ಯತೆ ಐತ್ರಿ. ಎಕರೆವಾರು ಯಾರು ಬೆಳೆದಷ್ಟು ಬೆಳೆದು ಆ ಮಳೆಗಾಲಕ್ಕೆ ಅದನ್ನ ಒಣಗಿಸಲಾರದ ಮಾಯಿಶ್ಚರ್ ಅಥವಾ ತೇವಾಂಶ ಮಾರ್ಕೆಟ್ಗೆ ಹೋಗಿ ಅಲ್ಲೇ ಎಲ್ಲ ಅದು ಬೆಳೆ ಉತ್ಪನ್ನ ಕೆಡುವಂತ ಸಂದರ್ಭನೂ ಇದೆ. ಉಳ್ಳಾಗಡ್ಡಿ ಈರುಳ್ಳಿಯ ಬೆಳೆಯನ್ನ ನಾವು ಬೆಳೆದು ಧಾರವಾಡ ಮಾರ್ಕೆಟಿಗೆ ತಂದು ವಾಪಸ್ ಇಲ್ಲಿಂದ ತಗೊಂಡು ಮನೆಯವ್ರ ಕಡೆ ದುಡ್ಡು ಇಸ್ಕೊಂಡು ಇದನ್ನ ಗಾಡಿ ಬಾಡಿಗೆ ಕೊಟ್ಟದ್ದು ಇದೆ, ದುಡ್ಡು ಎಣಸ್ಕೊಂಡು ಹೋಗಿದ್ದು ಇದೆ. ಮುಂಬೈದಲ್ಲಿ ಕೂತ್ಕೊಂಡು ಕ್ರಿಕೆಟ್ ಸ್ಟೇಡಿಯಂ ನೋಡ್ಕೊಂತಾನ ನಾನು ಕಬ್ ಕಳಿಸಿದ್ದು ಇದೆ, ಅದು ಇತಿಹಾಸ. ಅಂದರೆ ವೈಪರೀತ್ಯಗಳನ್ನು ಒಂದೊಂದು ಟೈಮ್ನೊಳಗೆ ನಾವು ನಿಭಾಯಿಸ್ಬೋದು, ಕೆಲವೊಂದು ಟೈಮ್ನೊಳಗೆ ಆಗಲ್ಲ. ಆದರೂ ಕೂಡ ಕೃಷಿ ನಮಗೆ ಕೈ ಹಿಡಿಯುತ್ತೆ, ಕೃಷಿಯೊಳಗೆ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಇದೆ, ರೈತರು ಇಲ್ಲಿ ತಪ್ಪು ಮಾಡ್ತಾ ಇದ್ದಾರೆ, ಹಂಗೇನು ಅನಿಸುತ್ತೆ ನಿಮಗೆ? ಎಸ್, ಡೆಫಿನೆಟ್ಲಿ ಸಮಗ್ರ ಕೃಷಿ ಅಥವಾ ಸುಸ್ಥಿರ ಕೃಷಿ ಮಾಡಿದರೆ ಇದು ಯಾವ ಸಮಸ್ಯೆನೂ ಇರಲ್ಲ. ಬಟ್ ಇವತ್ತು ನಮಗೆ ಆ ಥರ ಇಲ್ಲ. ನಾವು ನೆಲದ ಜಮೀನಿನಿಂದ ಧಾನ್ಯಗಳನ್ನಷ್ಟೇ ತೊಗೊಂಡು ದವಸವನ್ನು ಮರುಪೂರ್ಣ ಮಾಡಬೇಕು, ಆದರೆ ಇವತ್ತು ಅದು ಆಗ್ತಾಯಿಲ್ಲ. ಮೊದಲು ನಮ್ಮ 8 ಎತ್ತಿರ್ತಿದ್ವು, ಎಮ್ಮೆಗಳಿರ್ತಿದ್ವು, ಆಡು ಕುರಿ ಕೋಳಿ ಎಲ್ಲನೂ ಇರ್ತಿತ್ತು, ಅದನ್ನು ಮೇವು ಅವಕ್ಕೆ ಮೇಯಿಸ್ತಿದ್ವಿ, ಅವನ್ನ ಹಾಲು ಹಿಂಡು ಮತ್ತ ತಿರುಗಾದ್ರದ ಸಗಣಿ ಮೂತ್ರ ಅವನ್ನೆಲ್ಲನೂ ಜಮೀನಿಗೆ ಮಾಡ್ತಿದ್ವಿ. ಇವತ್ತು ಅದು ಆಗ್ತಾಯಿಲ್ಲ. ಇವತ್ತು ಸಮಯಕ್ಕೆ ಸರಿಯಾಗಿ ನಮಗೆ ಇದು ಏನು ಜಮೀನಲ್ಲಿ ಬೇಸಿಗೆ ಗಳೆಯೋದು ಮಾಡಬೇಕಲ್ಲ, ಅದನ್ನು ಮಾಡ್ತಾಯಿಲ್ಲ ನಾವು. ಮಳೆ ಆಗಲಿ ಆಮೇಲೆ ನೋಡೋಣ ಅಂತೀವಿ. ಮಳೆ ಆದಮೇಲೆ ಕಂಟಿನ್ಯೂಸ್ ಒಂದು 15 ಮಳೆ ಆತಂದ್ರೆ ಕಳೆ ಕಸ ಎಲ್ಲ ಜಾಸ್ತಿ ಆಗಿ ನಿಮಗೆ ಏನು ಸಮಯಕ್ಕೆ ಸರಿಯಾಗಿ ಏನು ಮಾಡೋಕ್ಕಾಗಲ್ಲ, ಸರಿಯಾದ ಟೈಮಿಗೆ ಬಿತ್ತಕ್ಕೂ ಆಗಲ್ಲ. ಮೊದಲು ರೆಗ್ಯುಲರ್ ಆಗಿ ಆಳುಗಳು ಬರ್ತಿದ್ರೆ ಆಳುಗಳು ಅನ್ನೋದು ತಪ್ಪು, ಬಟ್ ಅವರು ಕೃಷಿ ಸಹಾಯಕರು, ಅವರು ಆಳುಗಳು ವರ್ಕಿಂಗ್ ಮಾಲಕರು ಅನ್ನುವಂಥ ಭಾವನೆ ನನಗೆ ಎಂದೂ ಬಂದೇ ಇಲ್ಲ. ಅವ್ರು ಸಹಾಯಕರು, ಬಟ್ ಈಗ ಆ ರಿಲೇಷನ್ ಇಲ್ಲ, ಬರ್ತೀವಂತ ಬರಲ್ಲ. ಹೀಗಾಗಿ ಅದು ಸಮಗ್ರ ಅಥವಾ ಸುಸ್ಥಿರ ಕೃಷಿ ಇವತ್ತು ಮಾಡಿದರೆ ಇವತ್ತು ನಮ್ಮ ಕೃಷಿ ಒಳ್ಳೆಯ ಲಾಭದಾಯಕ ಉದ್ಯೋಗ. ಅನೇಕ ಪದ್ಧತಿಗಳು ಇದು ಮೊದಲೇ ಜೋಳ ಬೆಳೆಯುವಾಗ 6 ಒಂದು ಅಂದರೆ 5 ಪಾಲು ನಮಗೆ, 1 ಪಾಲು ಅವ್ರಿಗೆ ಕೊಡ್ತಿದ್ವಿ. ಅದು ಬರ್ತಾ ಬರ್ತಾ ಬರ್ತಾ ಈಗ ಅವರಿಗೆ 75% ಅವರಿಗೆ 25% ನಾವು ಇಟ್ಕೊಂಡ್ರೂ ಮತ್ತು ಅವರು ಹೇಳೋದು ಏನಂದರೆ ಮಾಲಕರು ನೀವು ಹಾಳೆನೂ ನಿಮ್ಮ ಕಡೆ ಪೆನ್ನೂ ನಿಮ್ಮ ಕಡೆ ನೀವು ಮತ್ತು ನಮಗೇನು ಕೊಡಲಿಲ್ಲ ಇದು ಮಾಡಲಿಲ್ಲ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ರಿ. ಮಷಿನರಿ ಜಾಸ್ತಿ ಇತ್ತೀಚೆಗೆ ಕೃಷಿಯೊಳಗೆ ಪರಿಚಯ ಮಾಡಿಸಿದ್ರು. ಬಿತ್ತಕ್ಕೂ, ಕುಂಟಿ ಹೊಡೆಯೋಕ್ಕೂ, ಕಟಾವು ಮಾಡೋದಕ್ಕೂ, ಸಾಗಣೆ ಮಾಡೋದಕ್ಕೂ ಎಲ್ಲದಕ್ಕೂ ಮಷಿನ್ನೇ ಬಂದ್ಬಿಡ್ತು. ಅದು ಅನುಕೂಲ ಆಗಿದೆಯೋ ಅಥವಾ ಏನಾಗಿದೆ? ಮಷಿನರಿಯಿಂದ ಅನಾನುಕೂಲಕತೆಯಿಂದ ಅನಾನುಕೂಲತೆಗಳೇ ಜಾಸ್ತಿ ಆಗಿವೆ. ಯಾಕೆ ಮಷಿನ್ ಆಪರೇಟರ್ಗೆ ಅದು ಬೀಜ ಎಷ್ಟು ಕೆಳಗಡೆ ಹೋಗಬೇಕು ಅಥವಾ ಎಷ್ಟು ಮೇಲ್ಗಡೆ ಇರಬೇಕು, ತೇವಾಂಶ ಎಷ್ಟು ಇದೆ, ಇದು ಯಾವುದೂ ಅವನಿಗೆ ಇದು ಇರಲ್ಲ. ಯುವಕರಿಗೆ ಅನುಭವ ಜಾಸ್ತಿ ಇಲ್ಲ. ಮಷಿನ್ಗಳನ್ನು ಆಪ್ರೇಟ್ ಮಾಡೋರು ಈಗಿನ ಯುವಕರು, ಆದರೆ ಅವರು ಯಾವುದೋ ಒಂದು ಏನಾದರೂ ಅರಿವು ಇಲ್ಲದೆ ಅಥವಾ ಒಂದೇನೋ ಸ್ಟ್ಯಾಂಡರ್ಡ್ ಸೆಟ್ಟಿಂಗಲ್ಲಿ ಮಾಡಿರ್ತಾರೆ ಅಂದರೆ ಅದು ಕೆಲವೊಮ್ಮೆ ಹುಟ್ಟೋದೇ ಇಲ್ಲ. ಬೀಜಕ್ಕೆ ಸರಿಯಾದ ತೇವಾಂಶ ಸರಿಯಾಗಿ ಸಿಗಲಿಲ್ಲ ಅಂದರೆ ಅದು ಬೆಳವಣಿಗೆ ಆಗೋದೇ ಇಲ್ಲ. ಅವ ತನ್ನ ತಪ್ಪನ್ನು ತಾನು ಹಾಕೊಳ್ಳೋದೇ ಇಲ್ಲ. ಒಂದು ವೇಳೆ ತಜ್ಞರೇ ಮಾಡಿದ್ರೆ ಅಂತ ತಿಳ್ಕೊಳ್ಳೋಣ. ಇನ್ಯಾಕೆ ಎಲ್ಲ ಯಂತ್ರೋಪಕರಣಗಳನ್ನು ಆಳಿನ ಪರ್ಯಾಯ ಇವು ಎಲ್ಲ ನಮಗೆ ಆಳು ಸಿಗ್ತಾ ಇಲ್ಲ. ಕಟಾವ್ ಮಾಡೋಕೆ ಆಳು ಸಿಗ್ತಾ ಇಲ್ಲ ಅಂದ್ರೆ ಮಷಿನ್ನ ಮಾಡಿಬಿಡುತ್ತೆ. ಸುಗ್ಗಿ ಮಾಡೋಕೆ ಆಳು ಸಿಗ್ತಾ ಇಲ್ಲ ಮಷಿನ್ನ ಮಾಡಿಬಿಡುತ್ತೆ. ಬಿತ್ತಾಣಿಕೆ ಮಾಡಲಿಕ್ಕೆ ಆಳು ಸಿಗ್ತಾ ಇಲ್ಲ ಮಷಿನ್ನ ಮಾಡಿಬಿಡುತ್ತೆ. ಪರ್ಯಾಯವಾಗಿ ತೊಗೊಂಡಿದ್ದಿದ್ದು ಹಾಗಾಗಿ ಮೂಲ ಬಂಡವಾಳ ಜಾಸ್ತಿ ಆಗ್ತಾ ಇದೆ, ರೈತರಿಗೆ ಹೊರೆ ಆಗ್ತಾ ಇದೆ ಹಂಗಂದ್ರೆ ಅನ್ಸುತ್ತ. ಹೌದು, ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಾ ಇದೆ ಅವ್ರಿಗೆ. ಸುತ್ತುವರಿದು ಮತ್ತು ಗೊಬ್ಬರವಾಗಿ ಮರುಪೂರ್ಣವಾಗಿತ್ತು ಅಂದ್ರೆ ಗೊಬ್ಬರ ಖರ್ಚು ಉಳಿದಿತ್ತು. ನೀವು ಹೊರಗಿಂದ ರಾಸಾಯನಿಕಗಳನ್ನ ಹಾಕ್ತಿರಿ, ಅದನ್ನು ಸುಡ್ದಾಗ ಏನದು ದವಸಗಳನ್ನು ಸುಡ್ತಾ ಇದೀವಿ ನಾವು. ಈಗ ಉದಾಹರಣೆ ಕಬ್ಬು ಕಟಾವು ಮಾಡಿದ ಮೇಲೆ ಕೃಷಿ ತ್ಯಾಜ್ಯಗಳನ್ನು ವೇಸ್ಟ್ ಆಗ್ತಾ ಇದೆ ಅದು ಮರುಪೂರ್ಣಗಳಲ್ಲೂ ವೇಸ್ಟ್ ಆಗ್ತಾ ಇದೆ, ಅದನ್ನು ಹೊರಗೆ ಹಾಕೋಕ್ಕೂ ವೇಸ್ಟ್ ಆಗ್ತದೆ, ದುಡ್ಡು ಖರ್ಚಾಗ್ತಾ ಇದೆ. ಯಾಕೆ ಹಂಗೆ ಮಾಡ್ತಾ ಇದ್ದಾರೆ? ಅದು ನಮಗೆ ಭೂಮಿಗೆ ಶಕ್ತಿಯನ್ನು ಕೊಡುತ್ತೆ, ಮಣ್ಣಿಗೆ ಶಕ್ತಿ ಕೊಡುತ್ತೆ, ಅದರಿಂದ ಫಲವತ್ತಾಗುತ್ತೆ, ಉತ್ಪಾದಕತೆ ಜಾಸ್ತಿ ಆಗುತ್ತೆ. ಆದರೂ ಕೂಡ ಯಾಕೆ ತಿಳುವಳಿಕೆ ಕೊರತೆನೋ? ತಿಳುವಳಿಕೆ ಕೊರತೆ, ಸಮಯದ ಕೊರತೆ, ಅದೇ ಹದಾವರಿತು ಯಾವುದನ್ನು ನಾವು ಮಾಡ್ತಾ ಇಲ್ಲ. ಅಕ್ಟೋಬರ್ ನವೆಂಬರಲ್ಲಿ ಜನವರಿಯಲ್ಲಿ ಕಬ್ಬು ಸಾಗಾಣಿಕೆ ಮುಗಿದು ಅಥವಾ ಇದು ಆಗಬೇಕು. ಏಪ್ರಿಲ್ ಮಟ್ಟ ಹೋದರೆ ನೀರಾವರಿಯ ಸಿಸ್ಟಮ್ ಬದಲಿ ಆಗಿಬಿಡ್ತೈತಿ. ಆವಾಗ ನೀರು ಜಾಸ್ತಿ ಬೇಕಾಕತಿ, ಆವಾಗ ಅವ್ನು ಗಳೆ ಮಾಡೋಕ್ಕೆ ಆಗೋಂಗಿಲ್ಲ. ಎಲ್ಲರೂ ನನ್ನ ಕಬ್ಬು ಮೊದಲು ಹೋಗಲಿ ಅಥವಾ ಇನ್ನೊಂದು ಇದಾಗಲಿ ಅಂತೇಳಿ ಕಾಂಪಿಟೇಷನ್, ಅನ್ಹೆಲ್ತಿ ಕಾಂಪಿಟೇಷನ್ ಆಗೋದ್ರಿಂದ ಇವೆಲ್ಲ ಸಮಸ್ಯೆಗಳು ಆಗ್ತಾಯಿದೆ. ಆದರೂ ಕೂಡ ನಾವು ಇಷ್ಟು ಕೃಷಿಯೊಳಗೆ ನಮಗೆ ಲಾಭದಾಯಕ ಅನ್ನಿಸ್ತಾ ಇಲ್ಲ. ಲೇಬರ್ ಚಾರ್ಜು ಅದು ಇದು ಅಲ್ಲೇ ಹೋಗಿಬಿಡುತ್ತೆ, ಮಾರುಕಟ್ಟೆಯಲ್ಲಿ ಏರುಪೇರು, ಮಳೆ ವಾತಾವರಣ ಇವೆಲ್ಲವೂ ನಮ್ಗೆ ಬೇಕಾದಾಗ ಸೂಕ್ತವಾಗಿ ಸಿಗೋದಿಲ್ಲ. ಇವೆಲ್ಲವೂ ಕಾರಣ ಇಟ್ಕೊಂಡ್ರೂ ಕೂಡ ರೈತರಾಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಎಷ್ಟೋ ಜನ ರೈತರು. ಭೂಮಿಯನ್ನು ಕೊಂಡ್ಕೊಳ್ತಾರೆ, ಭೂಮಿ ರೇಟು ಸಿಕ್ಕಾಬಿಟ್ಟು ಜಾಸ್ತಿ ಆಗ್ತಾ ಇದೆ. ಎಲ್ಲಿ ಏನಾಗ್ತಾ ಇದೆ? ಯಾಕೆ ಅಲ್ಲಿ ನುಕ್ಸಾನ್ ಇದ್ರೂ ಕೂಡ ಯಾಕೆ ಭೂಮಿ ರೇಟ್ ಜಾಸ್ತಿ ಆಗ್ತಾ ಇದೆ? ಯಾಕೆ ಇಂಥದ್ದೆಲ್ಲನೂ ನಡೀತಾ ಇದೆ? ರೈತರನ್ನವರು ಅಥವಾ ರೈತರ ಮಕ್ಕಳು ಯಾರು ಅದನ್ನು ಮಾಡ್ತಾ ಇಲ್ಲ ರೀ. ದೊಡ್ಡ ಹಿಡುವಳಿದಾರು ಒಂದು ದೊಡ್ಡ ಅಮೌಂಟ್ ಎಲ್ಲಿ ಇಡಬೇಕು ಅನ್ನೋರಂತ ಮಾತ್ರ ಕೃಷಿ ಭೂಮಿಗಳನ್ನು ತಗೊಳ್ತಾ ಇದ್ದಾರೆ. ರೈತರು ಮಾರ್ತಾ ಇದ್ದಾರೆ, ಹಿಡುವಳಿದಾರರು ದುಡ್ಡಿದ್ದವರು ತಗೊಳ್ತಾ ಇದ್ದಾರೆ. ಹಿಡುವಳಿ 54 ಎಕರೆ ಇತ್ತು, ಇವಾಗೇನೋ 256 ಎಕರೆ ಮಾಡಿದ್ದಾರೆ ಅಂತ ಒಬ್ಬರ ಹೆಸರು ಮೇಲೆ ಲಿಮಿಟ್, ಸೀಲಿಂಗ್ ಲಿಮಿಟ್. ಸೊ ಅಂತ ದುಡ್ಡಿದ್ದವರು ಎಲ್ಲಿ ಬಂಡವಾಳಶಾಹಿಗಳಲ್ಲಿ ಅವರೇನೆ ಹಿಡಿತಾ ಇದ್ದಾರೆ, ಇಂಡೈರೆಕ್ಟ್ಲಿ ಅವರೇನೆ ಹಿಡಿತಾ ಇದ್ದಾರೆ. ಹಂಗಾಗಿ ಭೂಮಿ ರೇಟ್ ಜಾಸ್ತಿ ಆಗ್ತಾ ಇದೆ. ರೈತರ ಬದುಕು ಹೇಗಿದೆ? ರೈತರ ಬದುಕು ಈಗ ಹಿರಿಯರ ಮಾತು ಕಿರಿಯರು ಕೇಳ್ತಾ ಇಲ್ಲ. ಹಿರಿಯರು ಮೊದಲು ಏನಾಯ್ತು ರೀ, 50 ವರ್ಷದ ನಂತರ ಇದ್ದವ್ರಿಗೇನು ಸಾಲದ ಸೌಲಭ್ಯ ಸಿಗ್ತಿತ್ತು ಅಲ್ಲಿ ಮಟ್ಟ ಇವರು ಮಕ್ಕಳು ಅವ್ರ ಹಿರಿಯರು ಹೇಳ್ದಂಗೆ ಕೇಳ್ಕೊತಾ ಇರ್ತಿದ್ರು, ಮನೆ ಒಂದು ಸರಿಯಾಗಿ ನಡೀತಾ ಇತ್ತು. ಇವಾಗ ಯುವಕರಿಗೂ ಇದಾಗತ್ತೆ, ಏನು ಸಾಲ ಸೌಲಭ್ಯ ಸಿಗಾಗತ್ತೈತಿ. ಮತ್ತು ಅಪ್ಪ ಮಾಡಿದ್ದು ಒಂದು ಏನೋ ಒಂದು 1 ಲಕ್ಷ, ಅವನು ಇಡೀ ಜೀವಮಾನದ ಸಾಧನೆ ಒಂದು 2-3 ಲಕ್ಷ ಇದ್ದರೆ ಮಗಗೆ ಅದು 2 ರೂಪಾಯಿ ಸಮಾನ. ಅವನು ಖರ್ಚು ಮಾಡಿಬಿಡ್ತಾ ಇದ್ದಾನೆ, ತಿರುಗಾ ರಿಟರ್ನ್ ಬರ್ತಾ ಇಲ್ಲ. ದೇವ್ರ ಮೇಲೆ ಭಾರ ಹಾಕೋದು ಅಥವಾ ನನ್ನ ಶಿವ ಸರಿ ಇಲ್ಲ, TC ಹೋಯಿತು, ಬೋರ್ ಸುಡ್ತು, ನೀರು ಒಳಗೆ ಹೋಯಿತು, ಕಬ್ಬು ಇದಾಯಿತು, ಅದು ನುಕ್ಸಾನ್ ಆಯಿತು, ಇದನ್ನು ಹೇಳಿ ಸಾಲಕ್ಕೆ ಈಡಾಗ್ತಾ ಇದ್ದಾರೆ ಜನ. ಮುಂಚೆ ನಮಗೆ ಹೈನುಗಾರಿಕೆ, ಆಡು ಸಾಕ್ತಿದ್ವಿ, ಕುರಿ ಸಾಕ್ತಿದ್ವಿ, ಕೋಳಿ ಸಾಕ್ತಿದ್ವಿ, ಅವು ಕೂಡ ನಮಗೆ ಮೆಂಬರ್ ಆದಂಗೆ ಆಗಿದ್ದು, ನಮ್ಮ ಕುಟುಂಬದ ಸದಸ್ಯರೇ ಅನ್ನೋರು ಟೈಪ್. ಈಗ ಅವು ಯಾವೂ ಇಲ್ಲ, ಅದ್ರ ಶ್ರಮಾನ ಬೇಡ ಅಂತೇಳಿ ನಾವು ಮಷಿನಿಗೆ ಹೋದ್ವಿ, ಟ್ರ್ಯಾಕ್ಟ್ರ್ ಇದ್ರೆ ಸಾಕು ಅಂತೇಳಿ. ಅವಾಗ ಹಾಲು ಅವು ಎಲ್ಲನೂ ಹೈನ ಇರ್ತಿತ್ತು, ಬೆಣ್ಣೆ ಮೊಸರು ತುಪ್ಪ ಯಾವಾಗಲೂ ಮನೆ ತಂಪಾಗಿರ್ತಿತ್ತು, ಇವತ್ತು ಅದು ಇಲ್ಲ. ಬರೀ ಟ್ರ್ಯಾಕ್ಟ್ರಿ ಏನು ಕೊಡಲ್ಲ. ಇವೆಲ್ಲವನ್ನು ಉಪಕಸವಾಗಿ ಅದರಿಂದ ಬರ್ತಕ್ಕಂಥ ಆದಾಯ ಅನುಕೂಲ ಇವೆಲ್ಲವೂ ಕೂಡ ಹೋಗಿ ನಮಗೆ ಸುಖಾನ ಇಲ್ಲ ಅಂತೇಳಂದ್ರೆ ಏನರ್ಥ? ಸಗಣಿ ಇಲ್ಲ, ಸಗಣಿ ಕೊಡ್ತಾ ಇಲ್ಲ ಯಾಕಂದ್ರೆ ದನಕರುಗಳೇ ಇಲ್ಲ. ಹೊಲ ಫಲವತ್ತತೆ ಕಳ್ಕೊಳ್ತಾ ಇದೆ ಯಾಕಂದರೆ ಅದಕ್ಕೆ ಬೇಕಾದಂಥ ಸಾವಯವ ಪದಾರ್ಥ ಅದಕ್ಕೆ ಸಿಗ್ತಾ ಇಲ್ಲ. ಹಿಂಗೆ ಒಂದಕ್ಕೊಂದು ಭೂಮಿಗೆ ನಾವು ಕೊಡ್ತಾ ಇಲ್ಲ, ಭೂಮಿ ನಮಗೆ ಕೊಡ್ತಾ ಇಲ್ಲ. ಅಲ್ಲ, ಇವು ಕಾಯ್ದೆಗಳು ಮತ್ತು ಈ ಗೋಹತ್ಯೆ ಕಾಯ್ದೆ ಅದು ತಪ್ಪಂತ ಜಗತ್ತಿನ ರೂಢಿಯಿಲ್ಲ, ತಪ್ಪು. ಬಟ್ ಅದು ಗೋಹ ಅಂದರೆ ನಿಮಗೆ ಡಿಮಾಂಡ್ ಆ್ಯಂಡ್ ಸಪ್ಲೈ ಮ್ಯಾಗೇನೆ ಇವತ್ತು ಯಾವುದೋ ಜಾಗತಿಕ ಮಾರುಕಟ್ಟೆ ಇರೋದು ಡಿಮಾಂಡ್ ಆ್ಯಂಡ್ ಸಪ್ಲೈ ಮೇಲೆ. ಮನೆಗೆ ಮೊದಲು ಸಾಕಷ್ಟು ದನ ಇದ್ದರೂ ಅದಕ್ಕೆ ಡಿಮಾಂಡು ಇರ್ತಿತ್ತು, ಮಾರ್ಕೆಟು ಇರ್ತಿತ್ತು. ಇವಾಗ ನೀವು ಅದನ್ನ ಬರೀ ಬೇಸಾಯಕ್ಕೆ ಉಪಯೋಗ ಮಾಡಿಕೊಂಡ್ರೆ ಮುಂದೆ ಗೋಹತ್ಯೆ ಇಲ್ಲಾಂದ್ರೆ ಗೋಹತ್ಯೆ ಬೇಡ, ಬಟ್ ಅದು ಅದು ಇದಾದರೂ ವಯಸ್ಸಾದರೆ ಅಥವಾ ಅದಕ್ಕೆ ಏನಾರ ಮಾರಾಟಕ್ಕೆ ಅವಕಾಶ ಅವಕಾಶ ಇಲ್ಲ ಇವಾಗ. ಅದಕ್ಕೆ ಯಾರೋ ದನನೂ ಇದು ಗೋವಿಗೆ ಮಾತ್ರ, ಬೇರೆ ದನಕರುಗಳಿಗೆ ಮಾರಬಹುದು. ಇದು ಕೋಳಿ ಮಾರುಕಟ್ಟೆ ಆಗಿದೆ, ಕೋಳಿ ಫಾರ್ಮ್ಗಳು ಎಷ್ಟೊಂದು ಆಗಿವೆ, ಅದರಿಂದ ರೋಗ ರುಜಿನಗಳನ್ನು ಸಾಕಷ್ಟು ಹರಡ್ತಾ ಇದಾವೆ. ಎಲ್ಲ ಏರುಪೇರು ಆಗ್ತಾ ಇದೆ, ಏರುಪೇರು ಆಗ್ತಾ ಇದೆ. ಡಿಮಾಂಡ್ ಅಂಡ್ ಸಪ್ಲೈಯಿಂದ ಮಾಂಸಕ್ಕೆ ಬೇಡಿಕೆನೂ ಜಾಸ್ತಿ ಆಗ್ತಾ ಇದೆ. ಅದು ಇತ್ತಂದ್ರೆ ಬೇಡಿಕೆ ಕಡಿಮೆ ಆಗ್ತಿತ್ತು. ಸುಸ್ಥಿರ ಸಮಗ್ರ ಅನ್ನೋದೇ ಅದೇ ಆ ವರ್ಡ್ ಅನ್ನೋದೇ ಅದರ ಸಲುವಾಗಿ ಅವೆಲ್ಲ ಬೇಕೇ ನಿಮಗೆ. ಹೌದು, ಇವಾಗ ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ, ಬ್ರ್ಯಾಂಡ್ ಬೇಡ, ಬಟ್ ಯಾವುದೇ ಒಂದು ಪಾಕೆಟ್ ಹಾಲು ತೊಗೊಂಡು ನನಗೆ ಒಂದು ದಿವಸ ಅರ್ಜೆಂಟಾಗಿ ಪನ್ನೀರ್ ಮಾಡಬೇಕಾಗಿತ್ತು, ಅದಕ್ಕೆ ನಿಂಬೆಹಣ್ಣು ಹಿಂಡಿದ್ರೂ ಒಡಿಲಿಲ್ಲ, ಅದು ಉಪ್ಪು ಹಾಕಿದ್ರು ಒಡಿಲಿಲ್ಲ. ಆ ಥರ ಹಾಲನ್ನು ನಾವು ಇವತ್ತು ಸೇವಿಸ್ತಾ ಇದ್ವಿ. ಹಂಗಾದ್ರೆ ಅದು ಹಾಲಿನ ಗುಣನೇ ಇಲ್ಲ, ಅಲ್ಲ ಅದು ಪ್ರಿಸರ್ವೇಟಿವ್ ಹಾಕ್ತಾರೋ ಅಥವಾ ಕೆಮಿಕಲ್ ಹಾಕ ಏನು ಹಾಕ್ತಾರೋ ಗೊತ್ತಿಲ್ಲ, ಹಾಲೇನೇ ಅಲ್ಲ. ಮತ್ತು ಆ ಥರ ಇದಾದ್ರೆ ಅದು ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ. ಇವರಿಗೆ ಯಾರಿಗೂ ಹಾಲಿಲ್ಲದೆ ನಾವು ಇಲ್ಲೇ ಇಲ್ಲ. ಹೌದೌದು. ಮತ್ತು ಇನ್ನೊಂದು ಕಡೆ ನೋಡಿದರೆ ಪಶುಗಳೇ ಇಲ್ಲ, ಹಾಲು ಎಲ್ಲಿಂದ ಬರುತ್ತೆ ಇವತ್ತು? ಎಷ್ಟು ಕೋಟಿ, 6 ಕೋಟಿ ಕರ್ನಾಟಕದಲ್ಲಿ, ಇಡೀ ಭಾರತದಲ್ಲಿ, ಹಾಲು ಇಡೀ ಪ್ರಪಂಚದಲ್ಲಿ ಉತ್ಪಾದನೆ ಎಲ್ಲಿಂದ ಬರ್ತಾ ಇದೆ ಅಂತ ನನಗೆ ಅರ್ಥ ಆಗ್ತದೆ. ಅಂದರೆ ಹಾಲು ಉತ್ಪಾದನೆ ಆಗ್ತಾ ಇದೆ, ಈ ರೀತಿ ಮೋಸಗಾರರು ಇದ್ದಾರೆ ಅಂತ, ಅಲ್ಲೊಬ್ರು ಇಲ್ಲೊಬ್ರು ಇರ್ತಾರೆ. ಅವರು ಕಾರ್ಪೊರೇಟಿವ್ ಡೈರಿಯಲ್ಲಿ 500,000 ಅದು ಒಂಥರ ಇದೆ, ಬಟ್ ನಾನು ಅದನ್ನು ನೋಡ್ತಾ ಇಲ್ಲ. ಬಟ್ ಮನೆಯಲ್ಲಿ ಒಂದು ಪಶು ಇರಬೇಕು, ಒಂದು ಆಡು, ಒಂದು ಎಮ್ಮೆ, ಒಂದು ಆಕಳನ್ನು ಇರಬೇಕು, ಎಲ್ಲನೂ ಇರಬೇಕು ಅಂದರೆ ಅದು ಸಮಗ್ರ ಕೃಷಿ ಮಾತ್ರ. ಇವೆಲ್ಲ ಪರಿಕರಗಳಿದ್ದರೆ ಮಾತ್ರ. ನನ್ನ ಕಡೆ ಟ್ಯಾಕ್ಟ್ರಿ ಇದೆ, ಈಗ ನಂದು 10 ಎಕರೆ ಇತ್ತು, ಒಬ್ಬೊಂದು 10 ಎಕರೆ ಇರ್ತದೆ, ನಂದು 50 ಎಕರೆ ಇರ್ತದೆ. ನಂದು 50 ಎಕರೆ ಅನ್ನೋ ಉಪಕರಣಗಳನ್ನು ಮಾಡೋಕ್ಕೆ ನಂದು ಒಂದು ಟ್ಯಾಕ್ಟ್ರ್ ಬೇಕು, ನನಗೆ ಡ್ರೈವರ್ ಸಿಗಲ್ಲ. ಇನ್ನೊಬ್ಬ ಒಂದು 2 ಎಕರೆ ಇರುತ್ತೆ, ಅವನು ಒಂದು ಟ್ರ್ಯಾಕ್ಟರ್ ತಂದು ಮನೆ ಮುಂದೆ ನಡೆಸ್ಕೋತಾನೆ, ಅವ್ನಿಗೆ ಜಮೀನು ಇರಲ್ಲ ಅದನ್ನು ಬೆಳೆ ಮಾಡೋಕೆ. ಒಟ್ಟಾರೆಯಾಗಿ ಅದು ವೇಸ್ಟು, ಇದು ವೇಸ್ಟು. ಸಾಲ ಮಾತ್ರ ಅವನಿಗೂ ಸಾಲ ಇರುತ್ತೆ, ನನಗೂ ಸಾಲ ಇರುತ್ತೆ. ಹೀಗಿದೆ ಅಂದರೆ ಕೃಷಿಯಲ್ಲಿ ಒಂದು ವ್ಯವಸ್ಥೆ ಮುಂಚೆ ಹೇಗಿತ್ತು, ಹಂಗಿಲ್ಲ. ಮಕ್ಕಳು ತಂದೆ ಮಾತು ಕೇಳ್ತಿದ್ರು, ಯಾರ್ಯಾರು ಯಾವ ಹೊಲಕ್ಕೆ ಹೋಗ್ಬೇಕು, ಯಾರು ಗಳೆ ಹೂಡಬೇಕು, ಯಾರು ಎಮ್ಮೆ ಕಾಯಬೇಕು, ಸಗಣಿ ಯಾರು ಇದು ಮಾಡಬೇಕು, ಗೊಬ್ಬರ ಯಾರು ಹೇರಬೇಕು, ಹಿಂಗೊಂದು ವ್ಯವಸ್ಥೆ ಇತ್ತು ಮುಂಚೆ. ಈಗ ಆ ವ್ಯವಸ್ಥೆ ಡಿಸ್ಟ್ರಾಯ್ ಆಗಿದೆ, ಕಲಿಕಿದೆ, ಮತ್ತು ಅದರ ಪರಿಣಾಮ ಒಟ್ಟು ಸಮಾಜದ ಮೇಲೇನೂ ಆಗ್ತಾ ಇದೆ. ಕೆಲವೊಂದು ಜನ ಉತ್ಪಾದಕತೆ ಜಾಸ್ತಿ ಮಾಡಿಕೊಂಡಿದ್ದಾರೆ, ಕೆಲವೊಂದು ಜನ ಅದರಲ್ಲಿ ಸಫರ್ ಆಗ್ತಾ ಇದ್ದಾರೆ. ಇವೆಲ್ಲ ನಮ್ಮ ಮುಂದೆ ಇರುವಂಥ ಚಿತ್ರಣ. ಗಿರೀಶ್, ನೀವು ಇದನ್ನ ಹೇಳಿದ್ರಿ, ಇಷ್ಟೆಲ್ಲ ಅನುಭವವನ್ನು ಹಂಚಿಕೊಂಡ್ರಿ, ನಿಮಗೆ ಧನ್ಯವಾದ, ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಕೃಷಿಯಲ್ಲಿನ ಅನುಭವಗಳ ಕುರಿತು ಗಿರೀಶ್ ಪಾಟೀಲ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಎಚ್ಬಿ ರಾಮಡಗಿಯವರು. ಈಗ ಧಾರವಾಡ ಜಿಲ್ಲೆಯ ಕಲಘಟಗಿಯ ಶಂಕರವ್ವ ಬಸವಣ್ಣಪ್ಪ ಅಕ್ಕಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯ ಪದಗಳನ್ನು ಕೇಳೋಣ. ಓಣಿ ಓಣಿ ಹುಡುಕಿದನೆ, ವಾರಿ ವಾರಿ ಹುಡುಕಿದನೆ, ವೆಂಕಟರಮಣ ಮಂಟಪನೆಲ್ಲ ಹುಡುಕಿದನೆ, ಎಲ್ಲೋಗಿದ್ದಾರವ್ವ ಕಂಡೀರೆ ನಡವಿ ಸ್ವಾಮಿನೇ, ಎಲ್ಲೋಗಿದ್ದಾರವ್ವ ಕಂಡೀರೆ ನಡವಿ ಸ್ವಾಮಿನ. ಓಣಿ ಓಣಿ ಹುಡುಕಿದನೆ, ವಾರಿ ವಾರಿ ಹುಡುಕಿದನೆ, ವೆಂಕಟರಮಣ ಮಂಟಪನೆಲ್ಲ ಹುಡುಕಿದನೆ, ಎಲ್ಲೋಗಿದ್ದಾರವ್ವ ಕಂಡೀರೆ ನಡವಿ ಸ್ವಾಮಿನೇ, ಎಲ್ಲೋಗಿದ್ದಾರವ್ವ ಕಂಡೀರೆ ನಡವಿ ಸ್ವಾಮಿನೇ. ಅಂಗೋಳು ತನಗೋಳು ಸಾಧುಸಿ ಸಾಧುಸಿ ಗುಡಿ ಕಟ್ಟಿ ಮಂಟಪ ಪೊಳ್ಯಾಗ ನಿರ್ಮಳಸಿ, ಮ್ಯಾಲ ಕಳಸ ಮದುರಿಸಿ ಕಂಡೀರೆ ನಡವಿ ಸ್ವಾಮಿನೇ, ಮ್ಯಾಲ ಕಳಸ ಮದುರಿಸಿ ಕಂಡೀರೆ ನಡವಿ ಸ್ವಾಮಿನೇ. ಗೋಳು ತನಗೋಳು ಸಾಧುಸಿ ಸಾಧುಸಿ ಗುಡಿ ಕಟ್ಟಿ ಮಂಟಪ ಪವಳ್ಯಾಗ ನಿರ್ಮಳಸಿ, ಮ್ಯಾಲ ಕಳಸ ಮಾದುರಸಿ ಕಂಡೀರೆ ನಡವಿ ಸ್ವಾಮೀನ ಮ್ಯಾಲ ಕಳಸ ಮಾದುರಸಿ ಕಂಡೀರೆ ನಡವಿ ಸ್ವಾಮೀನ ಗುಡ್ಡದ ಎಲ್ಲವ ದೊಡ್ಡ ಕೀ ಬಾಳ ಬುದ್ಧಿವಂತ ಕೀ ಸಿದ್ಧ ಸಿದ್ಧರನೆಲ್ಲ ಗುಡ್ಡ ಒಗಸಿ ಗುಂಡ ಜಡದ ಕೀ ಬುದ್ಧಿ ಹೇಳುವ ರೇಣಕ ಜಾತ ಮುತ್ತಿನ ಜನಗ ಜ್ಯೋತಿ ಸಿಗಲಿಲ್ಲರಿ ನಮಗ ಕಂಡೀರೆ ನಡವಿ ಸ್ವಾಮೀನ ಜ್ಯೋತಿ ಸಿಗಲಿಲ್ಲರಿ ನಮಗ ಕಂಡೀರೆ ನಡವಿ ಸ್ವಾಮೀನ ಕಸ್ತೂರಿ ವನಕರಾಗಿದ್ದೆ ಹೂತ ನೊಳಗ ಕೈಯ ನಿಂತಿದ್ದೆ ಮೂತ ಸರಿ ಮಾಡಿ ಹುಡುಕಿದ್ದೆ ಜನ್ಮ ದಾಸ್ಯವ ಬಿಟ್ಟಿದ್ದೆ ಕಂಡೀರೆ ನಡವಿ ಸ್ವಾಮೀನ ಜನ್ಮ ದಾಸ್ಯವ ಬಿಟ್ಟಿದ್ದೆ ಕಂಡೀರೆ ನಡವಿ ಸ್ವಾಮೀನ ಸೂರಿವನ ಕರಗಿದ್ದೆ ಹೂತಿನೊಳಗ ಕೈಯ ನಿಟ್ಟಿದ್ದೆ ಮುತ್ತ ಸರಿ ಮಾಡುಡುಕಿದ್ದೆ ಜಲಮ ದಾಸ್ಯವ ಬಿಟ್ಟಿದ್ದೆ ಕಂಡೀರೆ ನಡವಿ ಸ್ವಾಮೀನ ಜಲಮ ದಾಸ್ಯವ ಬಿಟ್ಟಿದ್ದೆ ಕಂಡೀರೆ ನಡವಿ ಸ್ವಾಮೀನ ಕಳಿಂಡುದು ಬಿಟ್ಟೆ ಕರ ಕಟ್ಟುದು ಬಿಟ್ಟೆ ಕಂದವ್ವ ಗುಣಕ ನೀಡುದು ಬಿಟ್ಟೆ ತಂದಿ ಹುಡುಕುತ್ತ ಹೋದೆ ಲಿಂಗ ನಮಗೆಲ್ಲಿ ದೊರಲಿಲ್ಲ ಎಲ್ಲೋಗಿದ್ದಾರವ್ವ ಕಂಡೀರೆ ನಡವಿ ಸ್ವಾಮೀನ ಎಲ್ಲೋಗಿದ್ದಾರವ್ವ ಕಂಡೀರೆ ನಡವಿ ಸ್ವಾಮೀನ ಕಳಿಂಡುದು ಬಿಟ್ಟೆ ಕರ ಕಟ್ಟುದು ಬಿಟ್ಟೆ ಕಂದವ್ವ ಗುಣ ಕಂಡುದು ಬಿಟ್ಟೆ ತಂದಿ ಹುಡುಕುತ್ತ ಮೋದೆ ಲಿಂಗ ನಮಗೆಲ್ಲಿ ದೊರಲಿಲ್ಲ ಎಲ್ಲೋಗಿದ್ದಾರವ್ವ ಕಂಡೀರೆ ನಡವಿ ಸ್ವಾಮೀನ ಎಲ್ಲೋಗಿದ್ದಾರವ್ವ ಕಂಡೀರೆ ನಡವಿ ಸ್ವಾಮೀನ ಶಂಕರವ್ವ ಬಸವಣ್ಣಪ್ಪ ಅಕ್ಕಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯ ಪದಗಳನ್ನು ಕೇಳ್ತಾ ಇದ್ದೀರಿ. ಹತ್ತು ಕಾಲೊಳ ಎತ್ತಿ ತಂದನ ಭೀಮ ಹತ್ತು ಕಾಲೊಳ ಎತ್ತಿ ತಂದನ ಭೀಮ ಗಟ್ಟಿಗಂಕಣದ ಕರವೀರ ಕಲ್ಲೊಳ ಸುವಿ ಸುವಿ ಸುವಾಲೆ ಗಟ್ಟಿಗಂಕಣದ ಕರವೀರ ಕಲ್ಲೊಳ ಸುವಿ ಸುವಿ ಸುವಾಲೆ ಗಟ್ಟಿಗಂಕಣದ ಕರವೀರ ಕಲ್ಲೊಳ ಸುವಿ ಸುವಿ ಗಟ್ಟಿಗ ಕಣದ ಕರವೀರ ಕಲ್ಲೊಳ ಸುವಿ ಸುವಿ ಸುವಾಲೆ ಗಟ್ಟಿನಿಗಂಕಣದ ಕರವೀರ ಈ ಮನೆಯ ಬಾಲಿಯ ಮಗನ ಮದವಿಗೆ ಬಾಲಿಯ ಮಗನ ಮದವಿಗೆ ಬಾಲಿಯ ನೀ ಮಗನ ಮದವಿ ಅಂದರದಾಗ ಬಾಲ್ಯರೆಲ್ಲಾರೂ ಬರಬೇಕು ಬಾಲ್ಯರೆಲ್ಲರೂ ಬರಬೇಕ ಆರು ಕಲ್ಲೊಳ ಏರಿ ತಂದನ ಭೀಮ ಆರು ಕಲ್ಲೊಳ ಏರಿ ತಂದನ ಭೀಮ ಡಾರಿಗ ಕಣದ ಕರವೀರ ಕಲ್ಲೊಳ ಸುವಿ ಸುವಿ ಸುವಾಲೆ ಡಾರಿಗ ಕಣದ ಕರವೀರ ಕಲ್ಲೊಳ ಸುವಿ ಸುವಿ ಸುವಾಲೆ ಡಾರಿನಿ ಗಂಕಣದ ಕರವೀರ ಈ ಮನೆಯ ಮೈತ್ರಿಯ ಮಗನ ಮದವಿಗೆ ಮೈತ್ರಿಯ ಮಗನ ಮದವಿಗೆ ಮೈತ್ರಿಯ ನೀ ಮಗನ ಮದವಿ ಅಂದರದಾಗ ಮೈತ್ರಿಯರೆಲ್ಲರೂ ಬರಬೇಕ ಮೈತ್ರಿಯರೆಲ್ಲರೂ ಬರಬೇಕ ಅರಣದ ಗೋಧಿ ಬೇರೆ ಹಳ್ಳ ಮಾಡಿ ಶುಕರನ ಗಾಳಿ ಸುಳಿಗಾಳೆ ಶುಕರನ ಗಾಳಿ ಸುಳಿಗಾಳೆ ಶುಕರನ ಗಾಳಿ ಸುಳಿಗಾಳಿ ಮನೆಯ ಬಾಲಿ ಕೈ ಮುಗಚಿ ಹರಿವ್ಯಾಳ ಬಾಯಿ ಕೈ ಮುಗಚಿ ಹರಿವ್ಯಾಳ ಆಯ್ತ ಮಣದ ಗೋಧಿ ಮತ್ತ ಹಳ್ಳ ಮಾಡಿ ಸುಕರನ ಗಾಳಿ ಸುಳಿಗಾಳೆ ಸುಕರನ ಗಾಳಿ ಸುಳಿಗಾಳೆ ಸುಕರನ ಗಾಳಿ ಸುಳಿಗಾಳಿ ಮನೆಯ ಮೈತ್ರಿ ಕೈ ಮಾಡಿ ಹರಿವ್ಯಾಳ ಮೈತ್ರಿ ಕೈ ಮಾಡಿ ಹರಿವ್ಯಾಳ ಮಣ್ಣ ಗುತ್ತಿಲಿ ಸುಣ್ಣ ಸೂರ್ಯಾಗಿದರಾಗಿ ಬರಿರೋ ಸೂರ್ಯಾಗಿದರಾಗಿ ಬರಿರೋ ಸೂರ್ಯಾಗ ಇದರಾಗಿ ಬರಿರೋ ಈ ಮನೆಯ ಮೆಂಟಿಗಿ ಕಾಲ ಮಗಳಿಗೆ ಮೆಂಟಿಗಿ ಕಾಲ ಮಗಳಿಗೆ ಮೆಂಟಿಗಿ ಕಾಲ ಮಗಳ ಭಾಗವಾಗ ಒಂಟಿಯ ಕೊಟ್ಟ ಕಳಿವ್ಯಾರ ಒಂಟಿಯ ಕೊಟ್ಟ ಕಳಿವ್ಯಾರ ಚಂದರ ಕ್ಯಾಮಣ್ಣ ಗುತ್ತಿಲಿ ಸುಣ್ಣ ಚಂದಪ್ಪಗಿದರಾಗಿ ಬರಿರೋವ ಚಂದಪ್ಪಗಿದರಾಗಿ ಬರಿರೋವ ಚಂದಪ್ಪಗಿದರಾಗಿ ಬರಿರೋವ ಈ ಮನೆಯ ಮೆಂಟಿಗೆ ಕಾಲ ಮಗಳಿಗೆ